ಬದನೆ ಮೆಣಸಿನಕಾಯಿ ಇವೆಲ್ಲನೂ ಬೇಸಿಗೆನಲ್ಲಿ ಬೆಳಿತೀವಿ, ಮಳೆಗಾಲದಲ್ಲಿ ಬೆಳಿತೀವಿ. ಎಲೆಕೋಸು ಹೂಕೋಸು ಇವನ್ನೆಲ್ಲನೂ ಚಳಿಗಾಲದ ಬೆಳೆಯಾಗಿ ಬೆಳಿತೀವಿ. ಇದೇ ಬೆಳೆಗಳನ್ನ ಈ ಹಸಿರುಮನೆಗಳನ್ನ ಬಳಸಿಕೊಂಡು ವರ್ಷ ಪೂರ್ತಿ ಬೆಳಿಬಹುದು. ನಾವು ಇಲ್ಲಿ ಕೆಲವೊಂದು ವಾತಾವರಣದ ಏನು ಹವಾನಿಯಂತ್ರಣಗಳೇನಿದೆ, ಉದಾಹರಣೆಗೆ ಬೆಳಕು, ಗಾಳಿ, ಮತ್ತೆ ತೇವಾಂಶ, ಉಷ್ಣತೆ ಇವನ್ನೆಲ್ಲವನ್ನು ನಾವು ಸ್ವಲ್ಪ ಮಟ್ಟಿಗೆ ನಾವು ನಿಯಂತ್ರಿಸಬಹುದಾಗಿದೆ. ಆದ್ರೆ ಹೊರ ವಾತಾವರಣದಲ್ಲಿ ನಿಯಂತ್ರಿಸಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ನಿಯಂತ್ರಿಸಬಹುದಾಗಿದೆ. ಆ ನಿಯಂತ್ರಣವನ್ನು ಮಾಡಿಕೊಂಡು ವರ್ಷ ಪೂರ್ತಿ ತರಕಾರಿಗಳನ್ನ ಬೆಳಿಬಹುದು, ಹೂಗಳನ್ನ ಬೆಳಿಬಹುದು, ನರ್ಸರಿ ಉತ್ಪಾದನೆಯನ್ನ ಮಾಡಬಹುದು, ಮಾಡಿಕೊಂಡು ನಾವು ವರ್ಷ ಪೂರ್ತಿ ಪೂರೈಸಬಹುದು. ಅದು ಅದಕ್ಕಿಂತ ಭಿನ್ನವಾಗಿ ಏನಂದ್ರೆ ಎಲ್ಲಾ ವರ್ಷದಲ್ಲಿ ಎಲ್ಲಾ ತರಕಾರಿಗಳು ನಮಗೆ ಸಿಗೋದಿಲ್ಲ, ಅಂತ ಒಂದು ಸಂದರ್ಭದಲ್ಲಿ ಕೆಲವು ಹೂಗಳು ಸಿಗೋದಿಲ್ಲ, ಅಂತ ಒಂದು ಸಂದರ್ಭದಲ್ಲಿ ಈ ಹಸಿರು ಮನೆಗಳನ್ನ ಉಪಯೋಗಿಸ್ಕೊಂಡು ನಾವು ವರ್ಷದಲ್ಲಿ ಯಾವ ಭಾಗದಲ್ಲಾದ್ರೂ ಬೆಳೆದು ನಾವು ಉತ್ಪಾದನೆ ಮಾಡಿ ಮಾರಾಟ ಮಾಡೋದ್ರಿಂದ ಮಾರುಕಟ್ಟೆ ಬೆಲೆ ಹೆಚ್ಚಾಗಿ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ಇದಾಗಿದೆ. ಇದರಲ್ಲಿ ನಮಗೆ ಗುಣಮಟ್ಟದ ಫಸಲು ಬರ್ತದೆ, ಕೀಟಗಳ ಹಾವಳಿ ಕಡಿಮೆ, ವರ್ಷ ಪೂರ್ತಿ ಬೆಳೆಯುವಂತ ಅವಕಾಶ, ಮತ್ತೆ ಅತಿ ಹೆಚ್ಚು ಉತ್ಪಾದಕತೆ, ಪ್ರೊಡಕ್ಟಿವಿಟಿ ಅಂತ ಹೇಳ್ತೀವಿ, ಅತಿ ಹೆಚ್ಚು ಉತ್ಪಾದಕತೆ, ಗುಣಮಟ್ಟದ ಫಸಲು, ಮತ್ತೆ ನಾವು ಹೊರಗಡೆ ಬೆಳೆಯುವಂತ ಬೆಳೆಗಳಿಗೆ ನಾವೇನ್ ಸಿಂಪಡಣೆ ಮಾಡ್ತೀವಿ ಕೀಟ ಮತ್ತು ರೋಗಗಳ ನಿರ್ವಹಣೆಗೆ, ಆ ರಾಸಾಯನಿಕಗಳು ಉದಾಹರಣೆಗೆ ಶಿಲೀಂಧ್ರನಾಶಕಗಳು, ಕೀಟನಾಶಕಗಳು, ಇವೆಲ್ಲವೂ ಬ್ಯಾಕ್ಟೀರಿಯಾ ನಾಶಕಗಳು, ಅವುಗಳ ಏನು ಸಿಂಪಡಣೆ ಅಷ್ಟೊಂದು ಹೆಚ್ಚಾಗಿರೋದಿಲ್ಲ ಹಸಿರುಮನೆಗಳಲ್ಲಿ. ಯಾಕೆಂದ್ರೆ ನಾವು ಸಂಪೂರ್ಣವಾಗಿ ಒಂದು ಕೀಟಗಳ ಒಳಗಡೆ ನುಸುಳದಂತೆ ಒಂದು ಕೀಟ ಪರದೆಯನ್ನು ಹಾಕಿರ್ತೀವಿ. ಹಾಗಾಗಿ ಯಾವುದೇ ಬೇಗ ಬಹುಬೇಗನೆ ರೋಗಗಳು ಮತ್ತು ಕೀಟಗಳ ಒಂದು ಸಮಸ್ಯೆ ಹೆಚ್ಚಾಗಿ ಇರೋದಿಲ್ಲ, ಸಿಂಪಡಣೆನೂ ಕಡಿಮೆ. ಆದ್ರಿಂದ ನಾವು ಒಂದು ಏನು ಬಯೋಸೇಫ್ಟಿ ಅಂತ ಹೇಳ್ತೀವಿ, ಒಂದು ವಿಷಮುಕ್ತ ಆಹಾರವನ್ನು ಉತ್ಪಾದನೆ ಮಾಡ್ಲಿಕ್ಕೂ ಈ ಒಂದು ಹಸಿರು ಮನೆಗಳು ಸಹಾಯವಾಗ್ತದೆ. ಹಸಿರು ಮನೆಗಳಲ್ಲಿ ಎಷ್ಟು ಪ್ರಕಾರಗಳಿದಾವೆ, ಯಾವ್ಯಾವ ವಿಧದ ಹಸಿರು ಮನೆಗಳನ್ನ ನಾವು ಕೃಷಿಯಲ್ಲಿ ಬಳಕೆಯನ್ನ ಮಾಡ್ತೇವೆ? ಇದರಲ್ಲಿ ಕಡಿಮೆ ವೆಚ್ಚದ ಹಸಿರು ಮನೆಗಳಿದಾವೆ, ಮಧ್ಯಮ ವೆಚ್ಚದ ಹಸಿರು ಮನೆಗಳಿದಾವೆ, ಆಮೇಲೆ ಅಧಿಕ ವೆಚ್ಚದ ಹಸಿರು ಮನೆಗಳಿದಾವೆ. ಇದರಲ್ಲಿ ಕಡಿಮೆ ವೆಚ್ಚದ ಹಸಿರು ಮನೆಗಳಂದ್ರೆ ಉದಾಹರಣೆಗೆ ಈ ಕಲ್ಲಿನ ಕಂಬಗಳು, ಮರದ ತುಂಡನ್ನ ಹಾಕಿ ಪೋಲ್ಸ್ ಅನ್ನ ಹಾಕೊಂಡು ನಿರ್ಮಾಣ ಮಾಡುವಂಥದ್ದು, ಮೇಲ್ಗಡೆ ಕ್ಲಾಡಿಂಗ್ ಮೆಟೀರಿಯಲ್ ಅಂತ ಹೇಳ್ತೀವಿ ಒದಿಕೆ, ಆ ಪ್ಲಾಸ್ಟಿಕ್ ಶೀಟ್ ಮಾಮೂಲಿ ಸಾಮಾನ್ಯವಾಗಿ ಎಲ್ಲಾ ಒಂದು ಪಾಲಿಯೋಸಿಗೆ ಬಳಸುವಂಥದ್ದನ್ನು ಮಾತ್ರ ಅದನ್ನ ಬಳಸ್ತೀವಿ, ಸುತ್ತಲೂ ಕೀಟ ಪರದೆಯನ್ನು ಹಾಕೊಳ್ತೀವಿ. ಇದು ಕಡಿಮೆ ಒಂದು ವೆಚ್ಚದಲ್ಲಿ ಒಂದು 225 ಇಲ್ಲ 250-300 ರೂಪಾಯಲ್ಲಿ ಚದರ ಮೀಟರ್ಗೆ ತಲಾ ಇದು ವೆಚ್ಚ ತಗುಲುತ್ತೆ. ಅದರಲ್ಲಿ ಕಡಿಮೆ ವೆಚ್ಚದಲ್ಲಿ ನಾವು ನಿರ್ಮಾಣವನ್ನು ಮಾಡಿಕೊಂಡು ಬೇಕಾದ್ರೆ ಅದೇ ರೀತಿ ಏನು ಕಲ್ಪಿತ ನಮಗೆ ವಾತಾವರಣ ನಮಗೆ ಬೇಕಿದೆ ಅದನ್ನು ಸೃಷ್ಟಿ ಮಾಡಿಕೊಂಡು ನಾವು ಬೇಕಾದ್ರೆ ನರ್ಸರಿ ಉತ್ಪಾದನೆ ಮಾಡಬಹುದು, ಕೆಲವೊಂದು ತರಕಾರಿಗಳನ್ನು ಉತ್ಪಾದನೆ ಮಾಡಬಹುದು. ಇನ್ನು ಎರಡನೇದಂದ್ರೆ ಇದಕ್ಕೆ ಸ್ವಲ್ಪ ಅವಧಿ ಜೀವಾವಧಿ ಅಂತ ಹೇಳ್ತೀವಿ, ಲೈಫ್ ಸ್ಪ್ಯಾನ್ ಅದು ಕಡಿಮೆ. ಯಾಕೆಂದ್ರೆ ಮರ ಹಾಕಿರ್ತೀವಿ ಒಂದ್ಸಾರಿ, ಅದಕ್ಕೆ ಬೇಕಾದ್ರೆ ಇದು ಹುಳುಗಳ ಸಮಸ್ಯೆಯಿಂದ ಬೇಕಾದ್ರೆ ಅದನ್ನು ಸಮಸ್ಯೆ ಆಗಬಹುದು. ಆ ಕಾರಣಕ್ಕೆ ನಾವು ಮಧ್ಯಮ ವೆಚ್ಚದ ಮನೆಗಳು ಸೂಕ್ತವಾಗಿರ್ತವೆ. ಮಧ್ಯಮ ವೆಚ್ಚದ ಮನೆಗಳಲ್ಲಿ ಏನಪ್ಪಾ ಅಂತಂದ್ರೆ ನಾವು GI ಪೈಪ್ ಅನ್ನ ಬಳಸ್ತೇವೆ, ಮೇಲ್ಗಡೆ ಕಂಪ್ಲೀಟ್ GI ಪೈಪ್ ಬಳಸಿರ್ತೀವಿ, ಮೇಲ್ಗಡೆ ಕ್ಲಾಡಿಂಗ್ ಮೆಟೀರಿಯಲ್ ಏನು 200 ಮೈಕ್ರಾ ಅಂತ ಹೇಳ್ತೀವಿ ಅಥವಾ 800 ಗೇಜ್ ಕ್ಲಾಡಿಂಗ್ ಮೆಟೀರಿಯಲ್ ಬಳಸ್ತೀವಿ, ಸುತ್ತಲೂ ಕೀಟ ಪರದೆಯನ್ನು ಹಾಕಿ ತುಂಬಾ ವೈಜ್ಞಾನಿಕವಾಗಿ ನಿರ್ಮಾಣವಾಗ್ತದೆ. ಅದರಿಂದ ನಮಗೆ ಕನಿಷ್ಠ ಅಂದ್ರೂ ನಮ್ಗೆ 10-15 ವರ್ಷ ಆ ಚೌಕಟ್ಟಿನ ಒಂದು ಏನು ಆಕೃತಿಗಳೇನಿರ್ತವೆ ಅದನ್ನ ಉಳಿಸ್ಕೋಬಹುದಾಗಿದೆ. ಪ್ರತಿ 3-4 ವರ್ಷಕ್ಕೊಮ್ಮೆ ಆ ಪ್ಲಾಸ್ಟಿಕ್ ಶೀಟ್ ಅನ್ನು ಒದಕ್ಕೆ ಏನಿದೆ ಅದನ್ನ ಮತ್ತೆ ನಾವು ಹಾಕೋಬೇಕಾಗ್ತದೆ. ಅದು ಎರಡನೇ ಮಧ್ಯಮ ರೀತಿಯಾದದ್ದು. ಆಮೇಲೆ ಅದಕ್ಕೆ ವೆಚ್ಚ ನಮಗೆ ಸುಮಾರು ಇವತ್ತಿನ ಒಂದು ಪ್ರಸ್ತುತ ಬೆಲೆ ಇವತ್ತು 700-750 ರೂಪಾಯಿ ಇದೆ ಒಂದು ಚದರ ಮೀಟರ್ಗೆ. ಬೆಲೆ ಜಾಸ್ತಿ ಆಗಿದೆ, ಎಲ್ಲ ದುಬಾರಿ ಆಗಿದೆ ಬೆಲೆಗಳು. ಆಮೇಲೆ ಇನ್ನೊಂದು ಅತಿ ಹೆಚ್ಚು ಅಧಿಕ ವೆಚ್ಚದ ಮನೆಗಳು, ಅದು ಫ್ಯಾನ್ ಅಂಡ್ ಫ್ಯಾಟ್ ಸಿಸ್ಟಮ್ ಅಂತ ಬಹುಶಃ ಕೇಳಿದ್ದೀವಿ. ಅದು ನಮಗೆ ಎಲೆಕ್ಟ್ರಿಸಿಟಿ ಚಾರ್ಜಸ್ ಬಹಳ ಬರ್ತವೆ. ಅದು ಸಾಮಾನ್ಯವಾಗಿ ನಾವು ಬಳಸುವಂಥದ್ದು ಈ ರೂಟಿಂಗ್, ಈ ಕಡ್ಡಿಗಳನ್ನ ಬೇರು ಬಿಡ್ಲಿಕ್ಕೆ ಸಹಾಯ ಮಾಡ್ಲಿಕ್ಕೆ, ಅವೆಲ್ಲ ಅನುಕೂಲ ಆಗ್ಲಿಕ್ಕೆ ನರ್ಸರಿಗೆ ಬಹಳಷ್ಟು ಬಳಸ್ತೀವಿ ಅದನ್ನು. ಗ್ರಾಫ್ಟ್ಸ್ ಪ್ಲಾಂಟ್ಸ್ ಉದಾಹರಣೆಗೆ ಕಸಿ ಮಾಡಿರುವಂತಹ ಗಿಡಗಳನ್ನ ಹೆಚ್ಚಿನ ಒಂದು ಅವು ಉಳ್ಕೊಳ್ಳಿಕ್ಕೆ ಚಿಗುರುಡಿಲಿಕ್ಕೆ ಅನುಕೂಲ ಆಗುವಂತೆ ಅದನ್ನು ಫ್ಯಾನ್ ಅಂಡ್ ಫ್ಯಾಟ್ ಸಿಸ್ಟಮ್ ಮಾಡ್ತೀವಿ. ಅದು ನಿರ್ವಹಣೆ ಬಹಳ ಕಷ್ಟ, ವೆಚ್ಚ ಜಾಸ್ತಿ. ಮಧ್ಯಮ ವೆಚ್ಚದ ಮನೆಗಳೇನಿದಾವೆ ಅವು ಬಹಳ ಸೂಕ್ತ, ಕಡಿಮೆ ವೆಚ್ಚದ ಮನೆಗಳಿಗೆ ಲೈಫ್ ಕಡಿಮೆ ಇದೆ. ಅದಕ್ಕೆ ಮಧ್ಯಮ ವೆಚ್ಚದ ಮನೆಗಳನ್ನ ನಾವು ನಿರ್ವಹಣೆ ಮಾಡಿಕೊಂಡು ಹಸಿರು ಮನೆಗಳನ್ನ ನಿರ್ವಹಣೆ ಮಾಡಿಕೊಂಡು ತರಕಾರಿಗಳನ್ನ ನಾವು ಉತ್ತಮವಾಗಿ ಬೆಳಿಬಹುದು. ಅದರಲ್ಲಿ ವಿಶೇಷವಾಗಿ ಹೈ ವ್ಯಾಲ್ಯೂ ಲೋ ವ್ಯಾಲ್ಯೂ ವೆಜಿಟೇಬಲ್ ಕ್ರಾಪ್ಸ್ ಅಂತೀವಿ, ಅಂದ್ರೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ ಇರುವಂತದ್ದು ತರಕಾರಿಗಳು. ಉದಾಹರಣೆಗೆ ಟೊಮ್ಯಾಟೊ ಅನಿರ್ದಿಷ್ಟಾವಧಿ ತಳಿಗಳಿದಾವೆ, ಉದ್ದಕ್ಕೆ ಬೆಳೀತವೆ, ಹೌದು, ಸುಮಾರು 180 ದಿವಸ 6 ತಿಂಗಳು ನಮಗೆ ಫಸಲು ಕೊಡ್ತಲೇ ಇರ್ತದೆ. ಎರಡನೇದು ಕ್ಯಾಪ್ಸಿಕಮ್, ಅದರಲ್ಲಿ ಅನಿರ್ದಿಷ್ಟಾವಧಿ ಇದೆ. ಕ್ಯಾಪ್ಸಿಕಮ್ ಅನ್ನು ಅಂದ್ರೆ ದೊಣ್ಣೆ ಮೆಣಸಿನಕಾಯಿ ಅಂತ ಹೇಳ್ತೀವಿ, ಅದನ್ನು ಬೆಳಿಬಹುದಾಗಿದೆ. ಹಾಗೆ ಅಂಬು ತರಕಾರಿಗಳು ಉದಾಹರಣೆಗೆ ಕರ್ಬೂಜ, ಮಸ್ಕ್ಮೆಲನ್ ಪ್ರತಿ ವರ್ಷ ಪೂರ್ತಿ ಸಿಗೋದಿಲ್ಲ. ಮಸ್ಕ್ಮೆಲನ ನಾವು ಚಳಿಗಾಲದಲ್ಲಿ ಬೆಳಿಬಹುದು, ಮಸ್ಕ್ಮೆಲನ ನಮ್ಮ ಮಳೆಗಾಲದಲ್ಲಿ ಅತಿ ಮಳೆಯಾಗುವ ಸಮಯದಲ್ಲಿ, ಯಾಕೆಂದ್ರೆ ಅದು ಒಂದು ಬೇಸಿಗೆ ಬೆಳೆ. ಆದ್ರೂ ನಾವು ಚಳಿಗಾಲದಲ್ಲಿ ಸಮೃದ್ಧಿಯಾಗಿ ಬೆಳೆದು ನಾವು ಒಳ್ಳೆ ಹಣವನ್ನ ಮಾಡಬಹುದು ಅಂತ. ಹಾಗೆಯೇ ಸೌತೆಕಾಯಿ ಬೆಳಿಬಹುದು ವರ್ಷ ಪೂರ್ತಿ, ಇಂಗ್ಲಿಷ್ ಸೌತೆಕಾಯಿ ಅಂತ ಕುಕುಂಬಾರ್ ಅಂತ ಹೇಳ್ತೀವಿ, ಅದನ್ನ ನಾವು ಒಳಗಡೆ ಬೆಳಿಬಹುದು. ಆಮೇಲೆ ಹಾಗೆ ಇದ್ರ ಮೇಲಾಗಿಯೂ ನಾವು ಉದಾಹರಣೆಗೆ ಅಂಬುರುಳಿ, ಉರುಳಿ ನಮ್ಗೆ ತಮ್ಗೆಲ್ಲ ಗೊತ್ತಿದೆ, ನಮ್ಗೆ ಬೇಸಿಗೆಯಲ್ಲಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಲ್ಲಿ ಉರುಳಿ 60 ರೂಪಾಯಿ ಕಡಿಮೆ ಇರೋದಿಲ್ಲ. ಯಾಕೆಂದ್ರೆ ಹೊರ ಭಾಗದಲ್ಲಿ ಹೊರ ವಾತಾವರಣದಲ್ಲಿ ಅವು ಹೂ ಕಚ್ಚೋದಿಲ್ಲ, ಹೂ ಬಿಡುತ್ತೆ, ಹೂ ಕಚ್ಚಲ್ಲ, ಉದುರೋಗ್ಬಿಡುತ್ತೆ, ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ಕಚ್ಚೋದಿಲ್ಲ. ಇಂಥ ಒಂದು ಹಸಿರು ಮನೆಗಳಲ್ಲಿ ಅಂತ ಒಂದು ಬೆಳೆಗಳನ್ನ ಅಕಾಲದಲ್ಲಿ ಬೆಳೆದು ನಾವು ಉತ್ಪಾದನೆ ಮಾಡಿದಾಗ ನಮ್ಗೆ ಮಾರುಕಟ್ಟೆ ಬೆಲೆ ಜಾಸ್ತಿ ಸಿಗುತ್ತೆ, ನಮಗೆ ಖಂಡಿತ ಲಾಭದಾಯಕವಾಗಿ ಆಗ್ತದೆ ಹಸಿರು ಮನೆಗಳ ಒಂದು ಉತ್ಪಾದನೆ. ನಾವು ಬೇರೆ ಬೇರೆ ತರಹದ ಹಸಿರು ಮನೆಗಳನ್ನ ನೋಡ್ತೀವಿ, ಕೆಲವು ನೀವು ಹೇಳದಂಗೆ ಪಾಲಿ ಹೌಸ್ಗಳು ಬೆಳ್ಬೆಳ್ಳಕ್ ಕಾಣಿಸ್ತಾ ಇರುತ್ತೆ, ಇನ್ ಕೆಲವು ಹಸಿರಾಗಿರುತ್ತೆ, ಅದನ್ನ ಶೇಡ್ ನೆಟ್ ಅಂತ ಎಲ್ಲ ಹೇಳಿ ಕರೀತಾರೆ. ಇನ್ ಕೆಲವು ಕಡೆ ನಾವು ಗ್ಲಾಸ್ ಹೌಸ್ಗಳನ್ನ ನೋಡ್ತೀವಿ, ಕೆಲವು ಜಿಲ್ಲೆಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಗ್ಲಾಸ್ ಹೌಸ್ಗಳನ್ನ ಮಾಡಿದ್ದಾರೆ. ಏನು ಈ ಬೇರೆ ಬೇರೆ ಪ್ರಕಾರದ ಹಸಿರು ಮನೆಗಳು ಹೇಗೆ ನಿರ್ಮಾಣ ಆಗ್ತವೆ ಮತ್ತೆ ಇದರ ಒಂದು ಅನುಕೂಲಗಳು ಏನು? ಇವನ್ನೆಲ್ಲ ಒಟ್ಟಾರೆ ನಾವೇನ್ ಹೇಳ್ತೀವಪ್ಪ ಅಂದ್ರೆ ಸಂರಕ್ಷಿತ ವಲಯಗಳು ಅಂತ ಹೇಳಿ, ಪ್ರೊಟೆಕ್ಟೆಡ್ ಸ್ಟ್ರಕ್ಚರ್ಸ್ ಅಂತ ಹೇಳ್ತೀವಿ. ಎಲ್ಲವನ್ನು ಉದಾಹರಣೆಗೆ ಹಸಿರು ಮನೆ, ಗ್ಲಾಸ್ ಹೊದಿಕೆಯಿಂದ ನಿರ್ಮಾಣ ಮಾಡಿರುವಂತಹ ಮನೆಗಳಿಗೆ ಗ್ಲಾಸ್ ಹೌಸ್ ಅಂತಾರೆ, ಪ್ಲಾಸ್ಟಿಕ್ ಹೊದಿಕೆ ಮಾಡಿ ನಿರ್ಮಾಣ ಮಾಡಿರುವಂತಹ ಮನೆಗಳಿಗೆ ಪಾಲಿ ಹೌಸ್ ಅಂತ ಹೇಳಿ ಕರೀತಾರೆ, ನೆಟ್ ಹೌಸ್ ಹಾಕಿರುವಂತಹ ಮನೆಗಳಿಗೆ ನೆಟ್ ಹೌಸ್ ಅಂತಾರೆ. ಈ ಶೇಡ್ ನೆಟ್ ನೆರಳು ಪರದೆಯನ್ನು ಹಾಕಿ ನಿರ್ಮಾಣ ಮಾಡಿರುವಂತಹ ಸ್ಟ್ರಕ್ಚರ್ಸ್ಗೆ ನೆರಳು ಪರದೆ ಅಂತ ಹೇಳ್ತಾರೆ. ನೆರಳು ಪರದೆ ಈ ಕೀಟ ಪರದೆ ಏನಿದೆ, ಇದು ಹೆಚ್ಚಿನ ನಮಗೆ ಒಂದು ಏನು ವಾತಾವರಣವನ್ನ ಒಂದು ಹಿಡಿತದಲ್ಲಿ ನಾವು ಇಟ್ಕೊಳ್ಲಿಕ್ಕಾಗಲ್ಲ. ನೆರಳು ಪರದೆನಲ್ಲಿ ಬರ್ತಿ ನೆರಳನ್ನು ಮಾತ್ರ ತಡೆ ಹಿಡಿಬಹುದು, ಆದ್ರೆ ಗಾಳಿ ಮಳೆ ತೇವಾಂಶವನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಎರಡನೇದಾಗಿ ಕೀಟ ಪರದೆ ಅಂತ ಹೇಳ್ತೀವಿ, ಕೀಟ ಪರದೆಯಲ್ಲಿ ಕೀಟಗಳನ್ನ ನಿರ್ವಹಣೆ ಮಾಡುವುದು ಮತ್ತೆ ನೆರಳನ್ನ ಸ್ವಲ್ಪ ಮಟ್ಟಿಗೆ ನಿರ್ವಹಣೆ ಮಾಡಬಹುದು, ಅಂದ್ರೆ ಉಷ್ಣಾಂಶವನ್ನ ಸ್ವಲ್ಪ ನಾವು ನಮಗೆ ಬೇಕಾದ ರೀತಿಯಲ್ಲಿ ನಾವು ಉಷ್ಣಾಂಶವನ್ನ ಒಂದು ಹಿಡಿದಿಡಬಹುದು. ಇನ್ನು ಉಳಿದಂತೆ ನಾವು ಮಳೆ ಮತ್ತು ಗಾಳಿ ಇವುಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಕಡೆ ನಾವು ಕ್ಯಾಪ್ಸಿಕಮ್ ಬೆಳಿಬಹುದು. ನೆಟ್ ಹೌಸಲ್ಲಿ ಸಮಸ್ಯೆಗಳೇನಪ್ಪ ಅಂದ್ರೆ ಕೀಟ ರಸ ಇರುವ ಕೀಟಗಳ ಸಮಸ್ಯೆ ಜಾಸ್ತಿ. ಆ ರಸ ಇರುವ ಕೀಟಗಳನ್ನ ನಾವು ನಿರ್ವಹಣೆ ಮಾಡಲಿಕ್ಕೆ ನಾವು ಕೀಟ ಪರದೆಯನ್ನು ಬಳಸಬೇಕು, ಅದನ್ನ ರ್ಯಾಂಬೋ ನೆಟ್ ಅಂತಲೂ ಹೇಳ್ತೀವಿ. ಇನ್ನು ಎರಡನೇದಾಗಿ ಶೇಡ್ ನೆಟ್ ಅಲ್ಲಿ ಈ ತರಕಾರಿ ಸಸಿಗಳನ್ನ ಹೆಚ್ಚಾಗಿ ಉತ್ಪಾದನೆ ಮಾಡಲಿಕ್ಕೆ ಮಾಡ್ತಾರೆ. ಒಳಗಡೆ ಟನಲ್ಸ್ ಅನ್ನ ಮಾಡಿಕೊಂಡು ಅರ್ಧ ಚಂದ್ರಾಕಾರದ ಏರುಮಡಿಗಳನ್ನ ಮಾಡಿಕೊಂಡು ಪೈಪ್ಗಳನ್ನ ಹಾಕೊಂಡು ಅದರ ಮೇಲೆ ಪ್ಲಾಸ್ಟಿಕ್ ಶೀಟ್ ಅನ್ನ ಹಾಕೊಂಡು ಅದರಲ್ಲಿ ತರಕಾರಿ ಸಸಿಗಳನ್ನು ಉತ್ಪಾದನೆ ಮಾಡೋದು, ಟೊಮ್ಯಾಟೊ, ಬದನೆ, ಮೆಣಸಿನಕಾಯಿ, ದೊಣ್ಣೆ ಮೆಣಸಿನಕಾಯಿ, ಮತ್ತೆ ಎಲೆಕೋಸು, ಹೂಕೋಸು, ಈ ರೀತಿಯಾದ ಏನು ಟ್ರಾನ್ಸ್ಪ್ಲಾಂಟಿಂಗ್ ಅಂತ ಹೇಳ್ತೀವಿ, ನಾಟಿ ಮಾಡುವಂತ ತರಕಾರಿಗಳನ್ನ ಬೆಳೆದು ನಂಜಾಣು ರೋಗಾಣುಗಳನ್ನ ತಡೆಗಟ್ಟಿ ಅವು ನಾವು ರೈತರಿಗೆ ವಿತರಿಸಿ ಮಾಡುವಂತ ಕೆಲಸಗಳನ್ನ ಆಗ್ತಾ ಇದೆ. ಈ ಎರಡು ರೀತಿಯಾದ ಒಂದು ಸ್ಟ್ರಕ್ಚರ್ಸ್ ಅನ್ನ ಬಳಸ್ಕೋಬಹುದು. ಇನ್ ಪಾಲಿಯೋಸ್ ಅಂತ ಯಾಕೆ ಹೇಳ್ತೀವಪ್ಪ ಅಂದ್ರೆ ಆ ಪಾಲಿಯೋಸ್ ಅಂದ್ರೆ ಇದೇ ಒಂದು ಚೌಕಟ್ಟುಗಳ ಮೇಲೆ, ಜಿಐ ಪೈಪ್ಗಳ ಚೌಕಟ್ಟುಗಳ ಮೇಲೆ ನಾವು ಪ್ಲಾಸ್ಟಿಕ್ ಹಾಳೆಯನ್ನ ಬಳಸ್ತೀವಿ. ಅದ್ರದ್ದು ಏನಪ್ಪ ಅಂದ್ರೆ ಡೈಮೆನ್ಷನ್ ಸ್ಪೆಷಲ್, ಇದು 200 ಮೈಕ್ರಾನ್ ಇರ್ತದೆ ಅಥವಾ 800 ಗೇಜ್ ಇರುತ್ತೆ, ಬಹಳ ಗಟ್ಟಿಯಾಗಿರ್ತದೆ, ಬೆಳಕು ಸರಾಗವಾಗಿ ಒಳಗಡೆ ಹೋಗುತ್ತೆ, 80% ಬೆಳಕು ಹೋಗುತ್ತೆ, 20% ತಡೆ ಹಿಡಿದ್ರು 80% ಹೋಗುತ್ತೆ. ಆಮೇಲೆ ಗ್ಲಾಸ್ ಹೌಸ್ ಅಂತೀವಲ್ಲ, ಕೆಲವು ಕಡೆ ಎಲ್ಲಿ ವಾತಾವರಣ ಬಹಳ ಎಕ್ಸ್ಟ್ರೀಮಿಸ್ಟ್ ಅಂತ ಏನ್ ಹೇಳ್ತೀವಿ, ಈಗ ಉದಾಹರಣೆಗೆ ತುಂಬಾ ಹಿಮ ಬೀಳುವಂತದ್ದು ಹಿಮಾಚಲ ಪ್ರದೇಶ ಆ ಕಡೆ, ಅಂತ ಕಡೆ ಈ ಪ್ಲಾಸ್ಟಿಕ್ ಶೀಟ್ ತಡೆಯೋದಿಲ್ಲ. ಅಂತ ಕಡೆ ಗ್ಲಾಸ್ ಹೌಸ್ ಯುರೋಪಿಯನ್ ಕಂಟ್ರೀಸ್ ಉದಾಹರಣೆಗೆ, ಅಲ್ಲಿ ಹೆಚ್ಚಿನ ಮಳೆ ಹಿಮ ಆಗೋದ್ರಿಂದ ಹಿಮಪಾತ ಆಗೋದ್ರಿಂದ ಅಲ್ಲಿ ಗ್ಲಾಸ್ ಹೌಸ್ಗಳ ನಿರ್ಮಾಣ ಮಾಡ್ಕೋತಾರೆ. ಎಲ್ಲ ಒಟ್ಟಾರೆ ಇವನ್ನೆಲ್ಲ ಏನ್ ಹೇಳ್ತೀವಿ ಸಂರಕ್ಷಿತ ವಲಯಗಳು ಅಂತ ಹೇಳ್ತೀವಿ, ಹೆಸರುಗಳಷ್ಟೇ. ಈ ಒಟ್ಟಾರೆ ಇವುಗಳನ್ನೆಲ್ಲವನ್ನು ಹಸಿರು ಮನೆ ಅಂತ ಕರಿತೀವಿ ಅಥವಾ ಇಂಗ್ಲಿಷರ್ ಪ್ರೊಟೆಕ್ಟೆಡ್ ಸ್ಟ್ರಕ್ಚರ್ಸ್ ಅಂತ ಕರಿತೀವಿ. ಒಂದಲ್ಲ ಒಂದು ರೀತಿಯಾಗಿ ಒಂದು ನಮಗೆ ರಕ್ಷಣೆ, ವಾತಾವರಣದ ಏನು ವೈಪರೀತ್ಯಗಳ ರಕ್ಷಣೆ ಸಿಗುತ್ತೆ, ಮತ್ತೆ ಕೀಟ ಮತ್ತು ರೋಗಗಳ ರಕ್ಷಣೆ ಸಿಗುತ್ತೆ, ಅದಕ್ಕೆ ಸಂರಕ್ಷಿತ ವಲಯಗಳು ಅಂತ ಹೇಳ್ತೀವಿ. ಈಗ ಈ ಗ್ಲಾಸ್ ಹೌಸ್ ಏನಿದೆಯೋ ಅದನ್ನು ಕೂಡ ಸಂರಕ್ಷಿತ ವಲಯ ಅಂತ ಕರೀತೇವೆ, ಆದ್ರೆ ನಮ್ಮಲ್ಲಿ ಅದಷ್ಟು ಜನಪ್ರಿಯವಾಗಿಲ್ಲ, ಹೆಚ್ಚು ಬಳಕೆ ಇಲ್ಲ. ಯಾಕೆ ಈ ಪಾಲಿ ಹೌಸ್ಗೂ ಗ್ಲಾಸ್ ಹೌಸ್ಗೂ ಏನು ವ್ಯತ್ಯಾಸ ಇರುತ್ತೆ? ಈಗ ನಮಗೆ ಗ್ಲಾಸ್ ಹೌಸ್ ನಿರ್ಮಾಣಕ್ಕೆ ಬಹಳ ದುಬಾರಿ ಬೆಲೆ, ಬಹಳಷ್ಟು ವ್ಯಯ ಆಗುತ್ತೆ. ಒಂದು ಚದರ ಮೀಟರ್ ಕಡಿಮೆ ಅಂದ್ರೂ ನಮಗೆ 3,000 ರೂಪಾಯಿ ಅಷ್ಟು ಖರ್ಚು ಬರುತ್ತೆ. ನಮಗೆ ಪ್ಲಾಸ್ಟಿಕ್ ಹೌಸ್ ನಿರ್ಮಾಣದಿಂದ ಈಗ ಮಧ್ಯಮ ಬೆಲೆಯ ಒಂದು ಪಾಲಿ ಹೌಸ್ಗಳಿದಾವಲ್ಲ, ಅದಕ್ಕೆಲ್ಲ ನಮ್ಗೆ 700-750 ರೂಪಾಯಿ ಬೀಳುತ್ತೆ. ಈ ತರದ ನಿರ್ಮಾಣ ಮಾಡ್ಲಿಕ್ಕೆ ಪಾಲಿ ಹೌಸ್ಗಳಿಗೆ 3,000 ತನಕ ಬೀಳ್ತೈತೆ, ಬಹಳ ದುಬಾರಿ. ಈ ತರದ ಅವಶ್ಯಕತೆ ಇಲ್ಲ. ಇದನ್ನ ಇಂಥ ಒಂದು ಮನೆಗಳನ್ನ ನಿರ್ಮಾಣ ಮಾಡೋ ಬದಲು ನಾವು ಪ್ಲಾಸ್ಟಿಕ್ ಶೀಟನ್ನೇ ಹಾಕಿ ನಮ್ಮ ಒಂದು ವಾತಾವರಣಕ್ಕೆ ಸೂಕ್ತವಾದಂತೆ ಮಾಡಿಕೊಂಡು ನಾವು ಎಲ್ಲಾ ರೀತಿಯಾದ ಬೆಳೆಗಳನ್ನು ಬೆಳೆಯೋದು. ಉದಾಹರಣೆಗೆ ಹೂ ಬೆಳೆಗಳು ಬಿಡು, ಅಲಂಕಾರಿಕ ಬೆಳೆಗಳನ್ನು ಬೆಳಿಬಹುದು, ಶೋ ಪ್ಲಾಂಟ್ಸ್, ತರಕಾರಿ ಸಸಿಗಳು ಬೆಳಿಬಹುದು, ತರಕಾರಿಗಳು ಉತ್ಪಾದನೆ ಮಾಡಬಹುದು, ಎಲ್ಲ ಅನುಕೂಲತೆಗಳಿವೆ. ಯಾಕೆಂದ್ರೆ ನಮ್ಮಲ್ಲಿ ಇರುವಂತಹ ವಾತಾವರಣ ಒಂದು ಉತ್ತಮವಾದ ಒಂದು ವಾತಾವರಣ. ಯಾವ ವರ್ಷದಲ್ಲಿ ಯಾವ ಒಂದು ತಿಂಗಳಲ್ಲಿ ತುಂಬಾ ವೈಪರೀತ್ಯವಾಗಿರ್ತದೆ ಅಂತ ಒಂದು ಸಂದರ್ಭದಲ್ಲಿ ಇವುಗಳ ರಕ್ಷಣೆ. ಉದಾಹರಣೆಗೆ ಪ್ರಸ್ತುತ ವಾತಾವರಣ, ನವೆಂಬರಲ್ಲಿ ಮಳೆ ಆಗಿದೆ, ಅತಿ ಹೆಚ್ಚು ಮಳೆ ಆಗಿದೆ, ಆಮೇಲೆ ನಮಗೆ ಹೆಚ್ಚಿನ ಬಿಸಿಲಿಲ್ಲ. ಇನ್ನೊಂದು ಉಷ್ಣಾಂಶ ಏನಂದ್ರೆ ಹಸಿರು ಮನೆಗಳಲ್ಲಿ ಅಚ್ಚ ಹಸಿರಾಗಿರ್ತದೆ, ಅಲ್ಲಿ ಹೆಚ್ಚಿನ ಒಂದು ಒಂದು 4-5 ಡಿಗ್ರಿ ಉಷ್ಣಾಂಶ ಜಾಸ್ತಿ ಇರುತ್ತೆ ಯಾವಾಗ್ಲೂ ಹೊರಗಡೆಗಿಂತಲೂ. ಬೆಚ್ಚನೆಯ ವಾತಾವರಣ ಮತ್ತೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗ್ತದೆ ಲೆವೆಲ್, ಆ ಉಷ್ಣಾಂಶ ಜಾಸ್ತಿ ಆಗೋದ್ರಿಂದ ಈ ಕಿರಣಗಳ ಒಂದು ಏನು ಶಾರ್ಟ್ ವೇವ್ ರೇಡಿಯೇಷನ್ ಅಂತ ಹೇಳ್ತೀವಿ, ಅವು ಕಿರಣಗಳು ಆ ಪ್ಲಾಸ್ಟಿಕ್ ಹಾಳೆಯಿಂದ ಹೊರಗಡೆ ನುಸುಳಿದಾಗ ಆ ಶಾರ್ಟ್ ವೇವ್ ರೇಡಿಯೇಷನ್ ಲಾಂಗ್ ವೇವ್ ರೇಡಿಯೇಷನ್ ಆಗಿ ಕನ್ವರ್ಟ್ ಆಗುತ್ತೆ, ಅದು ಉಷ್ಣಾಂಶ ಜಾಸ್ತಿ ಆಗುತ್ತೆ. ಉಷ್ಣಾಂಶ ಜಾಸ್ತಿ ಆಗ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಜಾಸ್ತಿ ಆಗುತ್ತೆ, ಇಂಗಾಲದ ಡೈಆಕ್ಸೈಡ್ ಲೆವೆಲ್ ಜಾಸ್ತಿ ಆಗುತ್ತೆ. ಇಂಗಾಲದ ಡೈಆಕ್ಸೈಡ್ ಒಂದು ರೀತಿಯಾಗಿ ಅದು ಆಹಾರ ಉತ್ಪಾದನೆ ಮಾಡಲಿಕ್ಕೆ ಗಿಡಗಳಿಗೆ ಅನುಕೂಲ ಆಗುತ್ತೆ. ಅದಕ್ಕೇನೆ ಈ ಕಾರ್ಬನ್ ಡೈಆಕ್ಸೈಡ್ ಅದಕ್ಕೆ ಹೀರ್ಕೊಡ್ತದೆ ಗಿಡಗಳು ಬೆಳಕಿನ ಒಂದು ಮಧ್ಯಸ್ಥಿಕೆಯಿಂದ, ಆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನ ಕ್ರಿಯೆಯಿಂದ ಸಕ್ಕರೆ ಅಂಶ ಉತ್ಪಾದನೆ ಆಗುತ್ತೆ, ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ ಉತ್ಪಾದನೆ ಆಗುತ್ತೆ. ಅದಕ್ಕೆ ಹಸಿರು ಮನೆಗಳಲ್ಲಿ ಅಚ್ಚು ಹಸಿರಾಗಿರ್ತವೆ ಗಿಡಗಳು ಬೆಳೆಗಳು, ಅಲ್ಲಿ ಉಷ್ಣಾಂಶನೂ ಜಾಸ್ತಿ ಇರುತ್ತೆ, ಹಾಗಾಗಿ ಬೆಳೆಗೆ ಬಹಳ ಅನುಕೂಲ ಆಗ್ತದೆ. ಈಗ ಉಷ್ಣಾಂಶ ಒಂದು 4-5 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿನೇ ಇರುತ್ತೆ ಅದರೊಳಗಡೆ ಅಂತ ಹೇಳಿ ತಾವು ಹೇಳಿದ್ರಿ. ನಮ್ಮಲ್ಲಿ ನಂಬಿಕೆ ಏನಪ್ಪ ಇದೆ ಅಂತ ಹೇಳಿದ್ರೆ, ಉಷ್ಣಾಂಶ ಹೆಚ್ಚಾದಷ್ಟು ಅದು ಗಿಡಗಳ ಬೆಳವಣಿಗೆಗೆ ಒಳ್ಳೇದಲ್ಲ, ಗಿಡಗಳು ಬತ್ತುತ್ತೆ ಅಥವಾ ಅದು ಬತ್ತಿ ಹೋಗುತ್ತೆ, ಈ ತರದ ಒಂದು ಅಭಿಪ್ರಾಯ ಇದೆ. ಇಲ್ಲಿ ಹೇಗೆ ಅದು ವರ್ಕೌಟ್ ಆಗುತ್ತೆ? ನಮಗೆ ಸರ್ವಸಾಮಾನ್ಯವಾಗಿ ಬೆಳೆಗಳಿಗೆ ರಾತ್ರಿ ಉಷ್ಣಾಂಶ 18-22 ಡಿಗ್ರಿ ಬಹಳ ಸೂಕ್ತ. ಹಗಲು ಉಷ್ಣಾಂಶ ನಾನು ಹೇಳಿದಂತ ಬೆಳೆಗಳು ಟೊಮ್ಯಾಟೊ, ಕ್ಯಾಪ್ಸಿಕಮ್, ಸೌತೆಕಾಯಿ, ಉರುಳಿ, ಕರ್ಬುಜ, ಇಷ್ಟು ಬೆಳೆಗಳು ಸರಿಸುಮಾರು ಒಂದು 23-28 ಡಿಗ್ರಿ ಬಹಳ, ಈವನ್ ಅಪ್ ಟು 30 ಡಿಗ್ರಿ 30 ಡಿಗ್ರಿ ಉಷ್ಣಾಂಶ ಬಹಳ ಅತ್ಯುತ್ತಮವಾಗಿ ತಡ್ಕೊಳ್ತವೆ. ಅದಕ್ಕಿಂತ ಜಾಸ್ತಿ ಆದಾಗ ನಮಗೆ ಬೆಳೆಯಲ್ಲಿ ಬಹಳ ಸಮಸ್ಯೆ ಆಗ್ತದೆ, ಹೂ ಬಿಡುತ್ತೆ, ಉದುರೋಗುತ್ತೆ, ಇಲ್ಲ ಅದು ಪರಾಗಸ್ಪರ್ಶ ಆಗಲ್ಲ. ಆ ಪರಾಗ ಏನು ಪೋಲನ್ ಗ್ರೀನ್ಸ್ ಅಂತ ಹೇಳ್ತೀವಿ, ಡ್ರೈ ಆಗುತ್ತೆ, ಪರಾಗಸ್ಪರ್ಶ ಆಗಲ್ಲ, ಇವೆಲ್ಲ ಸಮಸ್ಯೆ. ಆದ್ರಿಂದ ನಮಗೆ ಈ ಒಂದು 23-30 ಡಿಗ್ರಿ ಏನಿದೆ ಉಷ್ಣಾಂಶ ಬಹಳ ಸೂಕ್ತವಾಗಿರ್ತದೆ. ಅದಕ್ಕಿಂತ ಉಷ್ಣಾಂಶ ಜಾಸ್ತಿ ಆದಲ್ಲಿ ಒಂದು ಪಕ್ಷ 30% ಶೇಡ್ ನೆಟ್ ಹಾಕೋಬೇಕಾಗ್ತದೆ, 30% ನೆರಳು ಪರದೆಯನ್ನ ಮೇಲ್ಗಡೆ ಒದಿಸ್ಬೇಕಾಗ್ತದೆ ಆ ಶೀಟಿನ ಕೆಳಗಡೆ, ಆಗ ತಾನಾಗೆ ಉಷ್ಣಾಂಶ ಕಡಿಮೆ ಆಗ್ತದೆ. ಎರಡನೇದು, ನಾವು ಹನಿ ನೀರಾವರಿಯನ್ನು ಬಳಸ್ಕೊಳ್ಳೋದ್ರಿಂದ ತೇವಾಂಶ ಆಟೋಮೆಟಿಕ್ ಜಾಸ್ತಿ ಆದಾಗ, ಅದು ಹ್ಯುಮಿಡಿಟಿ ತೇವಾಂಶವು ಜಾಸ್ತಿ ಆದಾಗ ಉಷ್ಣಾಂಶ ತಾನಾಗೆ ಕಡಿಮೆ ಆಗ್ತದೆ. ನಿಯಂತ್ರಣ ಮಾಡಬಹುದಾಗಿದೆ. ತಾವಾಗ್ಲೇ ಹೇಳಿದ್ರಿ ಈ ಪಾಲಿ ಹೌಸ್ಗಳು ಅಥವಾ ಹಸಿರು ಮನೆಗಳಲ್ಲಿ ಉಷ್ಣಾಂಶ, ಬೆಳಕು ಮತ್ತೆ ತೇವಾಂಶ ಹಾಗೂ ಗಾಳಿ ಇಷ್ಟನ್ನು ಕೂಡ ನಾವು ನಿಯಂತ್ರಣದಲ್ಲಿ ಇಟ್ಕೋಬಹುದು ಅನ್ನುವಂತ ಮಾತನ್ನ ಹೇಳಿದ್ರಿ. ಎಂತಹ ತಂತ್ರಜ್ಞಾನವನ್ನು ಇಲ್ಲಿ ಬಳಸಿರ್ತಾರೆ, ಹೇಗೆ ಈ ಒಂದು ಎಲ್ಲದನ್ನು ಕೂಡ ನಿಯಂತ್ರಣವನ್ನ ಮಾಡ್ತಕ್ಕಂಥದ್ದು? ಈಗ ಹಸಿರು ಮನೆಗಳಂದ್ರೆ ನಾವು ತಾತ್ಕಾಲಿಕವಾಗಿ ಏನು ಜೇ ಪೈಪ್ ಅನ್ನು ಅಳವಡಿಸಿ ನಾವು ನಿರ್ಮಾಣ ಮಾಡಿರ್ತೀವಿ ಸ್ಟ್ರಕ್ಚರ್ಸ್ ಅನ್ನು, ಚೌಕಟ್ಟುಗಳನ್ನು. ಈ ಚೌಕಟ್ಟಿನ ಮೇಲೆ ಮೇಲ್ಭಾಗದಲ್ಲಿ ಉತ್ತಮ ಗುಣಮಟ್ಟದ ಪ್ಲಾಸ್ಟಿಕ್ ಹಾಳೆಯನ್ನು ಹಾಕ್ತೀವಿ. ಆ ಪ್ಲಾಸ್ಟಿಕ್ ಹಾಳೆ ಗುಣ ಯಾಕಪ್ಪ ಇರುತ್ತಂದ್ರೆ 200 micron ಅಷ್ಟು ದಪ್ಪ ಇರ್ತೈತಿ ಅಥವಾ 800 gauge ಅಂತ ಹೇಳ್ತೀವಿ, ಬಹಳ ಗಟ್ಟಿಯಾಗಿರ್ತದೆ. ಅದರಿಂದ ಸೂರ್ಯನ ಕಿರಣಗಳು ಸರಾಗವಾಗಿ ಒಳಗಡೆ ಹಸಿರು ಮನೆಗಳಲ್ಲಿ ಒಳಗಡೆ ಬರ್ತವೆ. ಇನ್ನು ಅದಕ್ಕಿಂತ ಸುತ್ತಲೂ ಆ ಚೌಕಟ್ಟಿನ ಸುತ್ತಲೂ ನಾವು ರ್ಯಾಂಬೋ ನೆಟ್ ಅಂತ ಹಾಕ್ತೀವಿ, ಕೀಟ ಪರದೆ ಅಂತ ಹಾಕ್ತೀವಿ. ಅದು ಎಷ್ಟಪ್ಪ ಅಂದ್ರೆ 40 volts ಇರುತ್ತೆ ಪ್ರತಿ 1 centimeter ಪ್ರದೇಶದಲ್ಲಿ 40-50 ರಂಧ್ರಗಳಿರ್ತವೆ. ಆ ರಂಧ್ರಗಳಲ್ಲಿ ಯಾವುದೇ ರಸ ಇರುವ ಕೀಟಗಳು ನುಸುಳಲಿಕ್ಕೆ ಸಾಧ್ಯವಿಲ್ಲ. ಉದಾಹರಣೆಗೆ ಏಪಿಡ್ಸ್ ಅಂತ ಹೇಳ್ತೀವಿ, ಏಪಿಡ್ಸ್ ಏನುಗಳು, ಆಮೇಲೆ ಬಿಳಿ ನೊಣಗಳು, ಥ್ರಿಪ್ಸ್, ಆಮೇಲೆ ಇದು ಹಾಪರ್ಸ್ ಅಂತ ಹೇಳ್ತೀವಿ, ಇವ್ಯಾವ ರಸ ಇರುವ ಕೀಟಗಳು ಒಳಗಡೆ ನುಸುಳಲಿಕ್ಕೆ ಸಾಧ್ಯ ಇಲ್ಲ. ಅದು ಬಹಳ ಮುಖ್ಯ. ಜೊತೆಗೆ ಈ ಕೀಟ ಪರದೆ ಹಾಕಿರೋ ಉದ್ದೇಶ ಏನಪ್ಪ ಅಂದ್ರೆ ಸರಾಗವಾಗಿ ಗಾಳಿ ಆಡಬೇಕಾಗ್ತದೆ. ಕೆಲವೊಮ್ಮೆ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಹೇಳ್ತೀವಿ, ಉಷ್ಣಾಂಶ ಜಾಸ್ತಿ ಆಗ ಒಳಗಡೆ 4-5 ಡಿಗ್ರಿ ಉಷ್ಣಾಂಶ ಜಾಸ್ತಿ ಇರುತ್ತೆ ಹೊರ ವಾತಾವರಣ. ಆದ್ರಿಂದ ಆ ಉಷ್ಣಾಂಶ ಒಳಗಡೆ ಏನಿದೆ ಅದನ್ನು ಒಂದು ಹೊರಗಡೆ ಹಾಕ್ಬೇಕಾಗ್ತದೆ. ಅದ್ ಜೊತೆಗೆ ಟಾಪ್ ವೆಂಟಿಲೇಷನ್ ಅಂತ ಕೊಟ್ಟಿರ್ತೀವಿ ಮೇಲ್ಗಡೆ. ಆ ಟಾಪ್ ವೆಂಟಿಲೇಷನ್ ಅಂದ್ರೆ ಮೇಲ್ಗಡೆ ಸರಾಗವಾಗಿ ಉಷ್ಣ ಜಾಸ್ತಿ ಆದಂಗೆ ಅದು ಮೇಲಕ್ಕೆ ಗಾಳಿ ಮೂಲಕ ಹೀರ್ಕೊಂಡ್ಬಿಡುತ್ತೆ. ಹಾಗಾಗಿ ಕೀಟ ಮತ್ತು ಗಾಳಿಯನ್ನ ನಿಯಂತ್ರಣ ಮಾಡಲಿಕ್ಕೆ ಮತ್ತು ಉಷ್ಣಾಂಶವನ್ನು ನಿಯಂತ್ರಣ ಮಾಡಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಈಗ ತೇವಾಂಶ ಅಷ್ಟೇ, ಅತಿ ತೇವಾಂಶ ಇದ್ದಾಗನು ಸಹ ನಾವು ಬೇಕಾದ್ರೆ ಈ ಒಂದು ಹವಾನಿಯಂತ್ರಿತ ಏನು ಮೇಲ್ಗಡೆ ಏನಿರುತ್ತೆ ಟಾಪ್ ವೆಂಟಿಲೇಷನ್ ಅಂತ, ಅದರಿಂದ ಹೊರಗಡೆ ಹಾಕ್ಬೋದು. ಆಮೇಲೆ ರೋಲಬಲ್ ಫ್ಲಾಪ್ಸ್ ಅಂತ ಸೈಡ್ ಹಾಕ್ತೀವಿ. ಹೂ ಬಿಡಬೇಕಾದ್ರೆ ಉಷ್ಣಾಂಶನೂ ಬೇಕು. ಬರೀ ಚಳಿ ವಾತಾವರಣ ಇದ್ರೆ ನಿಮಗೆ ಹಚ್ಚ ಹಸಿರಾಗಿ ಗಿಡ ಬೆಳ್ಕೊಂಡು ಹೋಗ್ತಾ ಇರುತ್ತೆ, ಯಾವ್ದೇ ಹೂ ಬಿಡುದಿಲ್ಲ. ಹೂ ಬಿಡ್ಲಿಕ್ಕೆ ಉಷ್ಣಾಂಶನೂ ಜಾಸ್ತಿ ಇರಬೇಕು. ಅಂತ ಸಂದರ್ಭದಲ್ಲಿ ರೋಲಬಲ್ ಫ್ಲಾಪ್ಸ್ ಅಂತ ಹೇಳ್ತೀವಿ. ಈಗ ಆ ಕಡೆ ಈ ಕಡೆ ಒಂದು ಏನು ಪರದೆ ಇರುತ್ತೆ, ಕೆಳಗಡೆ ಬಿಟ್ಬಿಟ್ರೆ ಆಟೋಮೆಟಿಕ್ ಒಳಗಡೆ ನಮಗೆ ಸಾಕಷ್ಟು ಉಷ್ಣಾಂಶ ಏರ್ಬಿಡುತ್ತೆ. ಈ ತಂತ್ರಜ್ಞಾನಗಳು ನಮ್ಮ ಪ್ರಗತಿಪರ ರೈತರು ಯಾರೇ ಒಂದು ಈ ಹಸಿರುಮನೆಗಳನ್ನ ನಿರ್ಮಾಣ ಮಾಡಿಕೊಂಡು ನಾನು ತರಕಾರಿ ಬೆಳೀಲಿಕ್ಕೆ ನಾನು ಮುಂದಾಗಬೇಕು ಅಂತ ಯಾರು ಬರ್ತಾರೆ, ಈ ವಿಚಾರದಲ್ಲಿ ಒಂದು ಆಳವಾದಂಥ ಜ್ಞಾನವನ್ನ ಅವರು ಪಡಿಬೇಕು. ಇವತ್ತು ಯಾಕೆ ಹಸಿರುಮನೆಗಳು ನಿರ್ಮಾಣ ಆಗ್ತಾ ಇದೆ ಆದ್ರೆ ಅವುಗಳ ಒಂದು ಉತ್ತಮ ರೀತಿಯ ಸದ್ಬಳಕೆ ಆಗ್ತಾ ಇಲ್ಲ, ಒಳ್ಳೆ ರೀತಿಯಾಗಿ ಬೆಳೆಗಳನ್ನು ಬೆಳಿಲಿಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ, ಯಾಕಂತಂದ್ರೆ ಇವೆಲ್ಲ ಅರ್ಥ ಮಾಡ್ಕೋಬೇಕು. ಈಗ ಹೊರಗಡೆ ನಾವು ವಾತಾವರಣದ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ, ಇದು ಪ್ರತಿಯೊಂದು ಗಿಡಕ್ಕೆ ಇಷ್ಟೇ ಉಷ್ಣಾಂಶ ಇರಬೇಕು, ಇಷ್ಟೇ ತೇವಾಂಶ ಇರಬೇಕು, ಇಷ್ಟೇ ಬೆಳಕೋದಕ್ಕೆ ಬರಬೇಕು ಅಂತ. ಹೀಗೆ ಬೆಳಕು ಸಹ ಅತ್ಯವಶ್ಯಕ, ಅದನ್ನ ನಾವು ಇದನ್ನೆಲ್ಲ ಮೇಂಟೈನ್ ಮಾಡಿದ್ರೆ, ಈಗ ನೀರಿನ ನಿರ್ವಹಣೆ, ಪೋಷಕಾಂಶಗಳ ನಿರ್ವಹಣೆ, ವಾತಾವರಣದ ಅವನಿಯಂತ್ರಿತಗಳ ನಿರ್ವಹಣೆ, ಕೀಟ ಮತ್ತು ರೋಗಗಳ ನಿರ್ವಹಣೆ, ಇವೆಲ್ಲವೂ ಆದಲ್ಲಿ ಮಾತ್ರ ಹಸಿರುಮನೆಗಳಲ್ಲಿ ಅತ್ಯುತ್ತಮವಾಗಿ ನಾವು ಏನು ಅನುವಂಶಿಕವಾಗಿ ಆ ತಳಿಗಳಿಗೆ ಸಾಮರ್ಥ್ಯ ಏನಿರುತ್ತೆ, ಆ ಗಿಡಕ್ಕೆ ಇಳುವರಿ ಕೊಡುವಂತ ಸಾಮರ್ಥ್ಯ ಏನಿರುತ್ತೆ ಬೆಳೆಗೆ, ಅಷ್ಟನ್ನು ನಾವು ಅದನ್ನ ಪಡಿಬಹುದು. ಇವನ್ನೆಲ್ಲವೂ ನಿರ್ವಹಣೆ ಮಾಡಬೇಕು. ಇದರಲ್ಲಿ ಯಾವುದು ಒಂದು ತಪ್ಪಾದ ಏರುಪೇರಾದರೂ ನಮಗೆ ನಿರೀಕ್ಷಿಸಿದ ಇಳುವರಿ ನಾವು ಪಡೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಮಾತನಾಡಿ. ಹಸಿರುಮನೆಗಳ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ಕೃಷಿಕರು ತಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? 9481 3144 5 5. ಇನ್ನೊಮ್ಮೆ ಹೇಳಿ ನಿಮ್ಮ ಸಂಪರ್ಕ ಸಂಖ್ಯೆ. 9481 0314445. ಒಳ್ಳೆದು ಡಾಕ್ಟರ್ ಅಮರ ನಂಜುಂಡೇಶ್ವರ ಅವರ ಇವತ್ತಿನ ಕಾರ್ಯಕ್ರಮದಲ್ಲಿ ಹಸಿರುಮನೆಗಳಲ್ಲಿ ತರಕಾರಿ ಬೆಳೆಗಳ ಬೇಸಾಯ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಏನ್ ರಮಣ ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020/13 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ಗೊಬ್ಬರವಾಗಿ ಬೆಳೆಗೆ ಬಳಸಿದ್ದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020/13, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಅವಾ ಬಾಟ್ಲಿಗೆ ಹಾಲು ಹಾಕೊಡು. ನೋಡ ಅಶಕ್ಕ, ಮಗು ಹೆಂಗ್ ರಚ್ಚಿ ಹಿಡಿತೈತೆ. ಯಾಕವ ಬಾಟ್ಲಿ ಹಾಲು? ಮಗಿಗೆ 6 ತಿಂಗಳು ತುಂಬೋ ಗಂಟ ನೀನೇ ಎದೆ ಹಾಲು ಕುಡ್ಸು, ಇಲ್ಲಾಂದ್ರೆ ಕೂಸಿನ ಆರೋಗ್ಯ ಹಾಳಾಯ್ತದ ನೋಡು. ಮಗು ಹುಟ್ಟಿದ ಕ್ಷಣದಿಂದ 6 ತಿಂಗಳವರೆಗೆ ತಾಯಿ ಎದೆ ಹಾಲನ್ನು ಮಾತ್ರ ಕುಡಿಸಿ. ಇದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಬುದ್ಧಿಶಕ್ತಿ ಚುರುಕುಗೊಳ್ಳುತ್ತದೆ, ಮಕ್ಕಳ ಮರಣ ಪ್ರಮಾಣ ತಡೆಗಟ್ಟುತ್ತದೆ, ತಾಯಂದಿರಲ್ಲಿ ಕೆಲವು ಕ್ಯಾನ್ಸರ್ನಿಂದ ರಕ್ಷಣೆ ಸಿಗುತ್ತದೆ. ತಾಯಿ ಮಗುವಿಗೆ ಎದೆ ಹಾಲು ಕುಡಿಸಲು ಪ್ರೋತ್ಸಾಹಿಸಿ ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಫೆಬ್ರವರಿ 27ರಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ ಪೋಲಿಯೋ ಹನಿ ಹಾಕಿಸಲು ಆಗಲಿಲ್ಲವೇ? ಚಿಂತೆ ಬೇಡ, ಈಗಲೂ ಮೊಬೈಲ್ನಲ್ಲಿ ನಿಯರ್ ಬೈ ವ್ಯಾಕ್ಸಿನೇಷನ್ ಸೆಂಟರ್ ಆಂಡ್ರಾಯ್ಡ್ ಅಪ್ಲಿಕೇಶನ್ ಮೂಲಕ ಹತ್ತಿರದ ಬೂತ್ ಗುರುತಿಸಿ ಪೋಲಿಯೋ ಹನಿ ಹಾಕಿಸಿ. ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಲಸಿಕೆ ಹಾಕಿಸಿದ್ದರೂ ಮತ್ತೊಮ್ಮೆ 2 ಹನಿ ಪೋಲಿಯೋ ಲಸಿಕೆ ತಪ್ಪದೇ ಹಾಕಿಸಿ. ಪೋಲಿಯೋ ಲಸಿಕೆ ಉಚಿತ ಮತ್ತು ಸಂಪೂರ್ಣ ಸುರಕ್ಷಿತ. ಪೋಲಿಯೋ ಲಸಿಕೆ ಹಾಕಿಸುವಾಗ ಕೋವಿಡ್ ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ. ಹೆಚ್ಚಿನ ವಿವರಗಳಿಗೆ ಹತ್ತಿರದ ಆರೋಗ್ಯ ಕೇಂದ್ರ, ಆಶಾ ಆರೋಗ್ಯ ಕಾರ್ಯಕರ್ತರು ಅಥವಾ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದುವರೆಗೂ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಹಸಿರು ಮನೆಯಲ್ಲಿ ತರಕಾರಿ ಬೆಳೆಗಳ ಉತ್ಪಾದನಾ ಕ್ರಮಗಳು ಈ ಕುರಿತು ಹಾಸನದ ಸೋಮನಹಳ್ಳಿ ಕಾವಲಿನ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಅಮರ ನಂಜುಂಡೇಶ್ವರ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಇದುವರೆಗೂ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ಕಿಸಾನ್ ವಾಣಿ ಮೂಡಿಬಂತು. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಈಗ ಸಮಯ ಸರಿಯಾಗಿ 6:05. ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ ಹಾಗೂ ನಾಳೆ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20 ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಜಿಲ್ಲಾ ವಾರ್ತಾ ಪತ್ರ. 6:51 ಚಿತ್ರಗೀತೆಗಳ ಕಾರ್ಯಕ್ರಮ. 7:45 ಕನ್ನಡದಲ್ಲಿ ಭಾಷಣ. 9:00 ಯುವವಾಣಿ ಯುವರಸ ಪ್ರಶ್ನೆ ನೇರ ಫೋನಿನ್ ಕಾರ್ಯಕ್ರಮ. ಪ್ರಸ್ತುತಿ ಕೋಮಲ್ ಕೆಪಿ. 9:30 ಅಮೃತ ಸ್ವಾತಂತ್ರ್ಯ. ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ. 10:00 ಬೆಂಗಳೂರು ಕೇಂದ್ರದಿಂದ ನಾಟಕ ಜೀವದಯಾಷ್ಟಮಿ, ರಚನೆ ರಾಮದಾಸ್, ನಿರ್ಮಾಣ ಅಬ್ದುಲ್ ರಶೀದ್. 10:35 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ನಾಳೆ ಬೆಳಗಿನ ಪ್ರಸಾರದಲ್ಲಿ 6:05 ಚಿಂತನ ಡಾಕ್ಟರ್ ಬಿಟಿ ಲಲಿತಾ ನಾಯಕ್ ಅವರಿಂದ. 6:20 ಸ್ತುತಿ ಮಲ್ಲಿಕಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳನ್ನು ಕೇಳಬಹುದು. 7:45 ನಿತ್ಯ ವಿಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ. 7:50 ಸವಿಗಾನ. 9:05 ಪ್ರಾಯೋಜಿತ ಕಾರ್ಯಕ್ರಮ ಹಕ್ಕಿನ ಹಂಬಲ. ಪ್ರಾಯೋಜಕರು ಸೇವ್ ದ ಚಿಲ್ಡ್ರನ್. 9:20 ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ವಿಶೇಷ ಕಾರ್ಯಕ್ರಮ.